ಕುಮಾರ ವ್ಯಾಸ ಭಾರತವು ಕನ್ನಡಿಗರಿಗೆಲ್ಲ ತಿಳಿದಿರುವ ಕೃತಿ. ಹಳ್ಳಿ ಹಳ್ಳಿಗಳಲ್ಲಿ, ಊರು ಊರುಗಳಲ್ಲಿ, ಪಟ್ಟಣಗಳಲ್ಲಿ ಎಲ್ಲೆಲ್ಲೂ ಕುಮಾರವ್ಯಾಸ ತನ್ನ ಪ್ರಭಾವವನ್ನು ಬೀರಿದ್ದಾನೆ. ಆದಿಕವಿ ವಾಲ್ಮೀಕಿಯು ಸಂಸ್ಕೃತದಲ್ಲಿ ರಚಿಸಿದ ಶ್ರೀರಾಮನ ಕಥೆಯನ್ನು, ಶ್ರೀಮದ್ ರಾಮಾಯಣ ಮಹಾಕಾವ್ಯವನ್ನು ಉತ್ತರ ಭಾರತದ ಹಿಂದಿ, ಗುಜರಾತಿ, ಪಂಜಾಬಿ ಮಾತನಾಡುವ ಜನಕ್ಕೆ ಅರ್ಥವಾಗುವಂತೆ ತುಳಸಿದಾಸರು ಬರೆದರು. ಕಂಬ ಮಹಾಕವಿಯು ತಮಿಳು ಭಾಷೆಯ ಜನಕ್ಕೆ ತಿಳಿಯುವಂತೆ ಬರೆದರು. ಅದೇ ರೀತಿ ಕನ್ನಡ ಜನಕ್ಕೆ ತಿಳಿಯುವಂತೆ ವೇದವ್ಯಾಸರು ಬರೆದಿರುವ ಮಹಾಭಾರತವನ್ನು ಗದುಗಿನ ನಾರಣಪ್ಪ ನೀಡಿದ್ದಾನೆ. ವ್ಯಾಸರ ಮೇರುಕೃತಿಗೆ ಸಮನಾಗಿ ನಿಲ್ಲುವಂತಹದನ್ನು ರಚಿಸಿದ್ದರಿಂದಲೇ ನಾರಣಪ್ಪನನ್ನು ಕುಮಾರವ್ಯಾಸ ಎಂದು ಕರೆದರು. ಈ ಹೆಸರು ಇವನಿಗೆ ತಕ್ಕುದೇ ಎಂದು ನೋಡಬೇಕಾದರೆ ನಾವು ವ್ಯಾಸರು ಬರೆದಿರುವ ಮೂಲವನ್ನೂ ಓದಬೇಕು, ಕುಮಾರವ್ಯಾಸನು ಬರೆದಿರುವ ಕರ್ನಾಟಕ ಭಾರತ ಕಥಾ ಮಂಜರಿಯನ್ನೂ ಓದಬೇಕು. ಆಗ ನಮಗೆ ತಿಳಿಯುತ್ತದೆ ಕನ್ನಡ ಸಾಹಿತ್ಯದಲ್ಲಿ ರತ್ನಪ್ರಾಯ ಎನಿಸಿದ ಮೇರುಕೃತಿ ಇದು ಎಂದು. ಮೂಲ ಭಾರತವನ್ನು ಓದಿ ನಾರಣಪ್ಪನ ಕೃತಿಯನ್ನು ಓದಿದ ನಂತರವೇ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ತುಳುಕಾಡುವುದು ಎಂಬ ಮಾತುಗಳು ಮಹಾಕವಿ ಕುವೆಂಪು ಅವರ ಮುಖದಿಂದ ಹೊರಹೊಮ್ಮಿದವು. ಈ ಕೃತಿಯು ಜನತೆಗೆ ಸುಂದರವಾದ ಮುದ್ರಣದಲ್ಲೂ ಅತಿ ಸುಲಭ ಬೆಲೆಗೂ ದೊರೆಯುವಂತೆ ಆಗಬೇಕು ಎಂದು 42 ವರ್ಷಗಳ ಹಿಂದೆಯೇ ಆಗ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಸೂಚಿಸಿದರು. ಮೈಸೂರು ಸರ್ಕಾರದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಪ್ರೊಫೆಸರ್ ಶ್ರೀಮಾನ್ ಎಎನ್ ಮೂರ್ತಿರಾಯರು ಸಂತೋಷದಿಂದ ಒಪ್ಪಿಕೊಂಡರು. ಕುಮಾರವ್ಯಾಸ ಭಾರತವನ್ನು ಸಂಪಾದಿಸಿಕೊಡುವ ಕಾರ್ಯವನ್ನು ಸಾಹಿತ್ಯ ವರೇಣ್ಯರಾದ ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರಿಗೆ ಹಾಗೂ ಡಾಕ್ಟರ್ ಕೆ ವಿ ಪುಟ್ಟಪ್ಪನವರಿಗೆ ವಹಿಸಲಾಯಿತು. ಈ ಮಹಾಮಹಿಮರಿಬ್ಬರೂ ಈ ಮಹತ್ ಕಾರ್ಯವನ್ನು ನೆರವೇರಿಸಿಕೊಟ್ಟರು. ಶ್ರೀ ಹನುಮಂತಯ್ಯನವರ ಕಾಲದಲ್ಲಿ ನಡೆದ ಈ ಮಹಾಕಾರ್ಯವು ಕನ್ನಡ ನಾಡಿನ ಇತಿಹಾಸದ ಪುಟಗಳಲ್ಲಿ ಸ್ವರ್ಣಾಕ್ಷರಗಳಲ್ಲಿ ಬರೆದಿಡುವಂಥವು. ಈ ಪ್ರಕಾಶನದಿಂದಾಗಿ ಪ್ರತಿಯ ಕೃತಿಯು ಸುಲಭ ಬೆಲೆಗೆ ಕೇವಲ 2 ರೂಪಾಯಿಗೆ ದೊರಕುವಂತಾಯಿತು. ಕೊಂಡು ಓದಬೇಕು ಎಂದು ಸಹಸ್ರಾರು ಜನ ಮುಂದೆ ಬಂದರು. ಗಮಕದ ಅಭಿರುಚಿ ಇರುವವರು ಗಮಕಿಗಳಿಂದ ಕಲಿಯಲು ಪ್ರಾರಂಭಿಸಿದರು. ಸರಕಾರದ ಸಂಸ್ಕೃತಿ ಇಲಾಖೆ ಸಾಕಷ್ಟು ಪ್ರೋತ್ಸಾಹ ನೀಡಿತು. ಕರ್ನಾಟಕದ್ದೇ ಆದ ಗಮಕ ಕಲೆ ಊರು ಊರುಗಳಲ್ಲಿ, ಮನೆ ಮನೆಗಳಲ್ಲಿ ಬೆಳಗಬೇಕು ಎಂದು ಸರ್ಕಾರವು ಇದಕ್ಕೆಂದೇ ಒಂದು ಪರಿಷತ್ತನ್ನು ರಚಿಸಿತು. ಗಮಕ ಪರೀಕ್ಷೆಗಳು ನಡೆಯತೊಡಗಿದವು. ರಾಜ್ಯದಾದ್ಯಂತ ಸಹಸ್ರಾರು ಸ್ತ್ರೀ ಪುರುಷರು ಗಮಕ ಕಲಿತು ಪರೀಕ್ಷೆಗೆ ಕುಳಿತು ತೇರ್ಗಡೆಯಾದರು. ರಾಜ್ಯದ ಜಿಲ್ಲೆಗಳಲ್ಲಿ ಗಮಕ ಕಲಾ ಪರಿಷತ್ತು ಶಾಖೆಗಳನ್ನು ತೆರೆದಿವೆ. ಗಾಂಧೀವಾದಿಗಳಾದ ಶ್ರೀ ಜಿ ನಾರಾಯಣ ಅವರು ಪರಿಷತ್ತಿನ ಅಧ್ಯಕ್ಷರಾಗಿ ಗಮಕ ಕಲಾ ಪ್ರಚಾರಕ್ಕಾಗಿ ಅನುಪಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇತ್ತೀಚೆಗೆ ಗಮಕ ವಾಚನ, ಅದಕ್ಕೆ ವ್ಯಾಖ್ಯಾನ ಮಾಡುವ ಕಾರ್ಯಕ್ರಮ ಜನಪ್ರಿಯವಾಗುತ್ತಿದೆ. ಈ ಮೊದಲು ಸುಮಾರು 60-70 ವರ್ಷಗಳ ಹಿಂದೆ ಗಮಕ ವಾಚನ ಕಾರ್ಯಕ್ರಮ ಮಾತ್ರ ನಡೆಯುತ್ತಿತ್ತು. ಆ ಕಾಲದಲ್ಲಿ ಬಹುತೇಕ ಮಂದಿಗೆ ಕನ್ನಡ ಕಾವ್ಯಗಳ ಪರಿಚಯ ಸಾಕಷ್ಟು ಇದ್ದಿತು. ಕ್ರಮೇಣ ಅರ್ಥವನ್ನು ತಿಳಿಸುವ ಅಗತ್ಯ ಕಂಡುಬಂದಿರಬೇಕು. ಭಾರತದ ಬಿಂದೂರಾಯರು, ಸಂಪತ್ ಕುಮಾರಾಚಾರ್ಯರು ಆದಿಯಾಗಿ ಹಲವರು ಭಾರತ ವಾಚನ ಕಲೆಯ ಪ್ರಚಾರ ಮಾಡಿದ್ದಾರೆ. ಮತ್ತೂರು ರಾಮಶಾಸ್ತ್ರಿಗಳು, ಲಕ್ಷ್ಮೀಕೇಶವ ಶಾಸ್ತ್ರಿಗಳು ವಾಚನ ವ್ಯಾಖ್ಯಾನ ಪದ್ಧತಿಯನ್ನು ಪ್ರಾರಂಭಿಸಿ ಸುಮಾರು 50 ವರ್ಷಗಳ ಕಾಲ ನಡೆಸಿದರು. ಅವರ ನಂತರ ಅವರ ಶಿಷ್ಯರೇ ಆದಂಥ ಹೊಸಹಳ್ಳಿಯ ಕೇಶವಮೂರ್ತಿಗಳು ಮತ್ತು ಮತ್ತೂರು ಮಾರ್ಕಂಡೇಯ ಅವಧಾನಿಗಳು ಈ ಕಾರ್ಯಕ್ರಮವನ್ನು ಮುಂದುವರಿಸಿ ನಡೆಸಿಕೊಂಡು ಬರುತ್ತಿದ್ದಾರೆ. ಇಂದು ಈ ಕ್ರಮವು ಸಾಕಷ್ಟು ಜನಪ್ರಿಯತೆ ಗಳಿಸಿದೆ. ಆಕಾಶವಾಣಿಯು ಪ್ರಸಾರದ ಮೂಲಕ ಜನಪ್ರಿಯಗೊಳಿಸುತ್ತಿದೆ. ಕುಮಾರವ್ಯಾಸನ ಕವಿತಾ ಶಕ್ತಿ ಅಗಾಧವಾದದ್ದು. ಅವನು ಸ್ವತಂತ್ರ ಕವಿ. ಮಹಾಭಾರತವನ್ನು ಸಂಸ್ಕೃತದಲ್ಲಿ ರಚಿಸಿರುವ ವೇದವ್ಯಾಸರನ್ನು ಅನೇಕ ಕಡೆ ತದ್ವತ್ತಾಗಿ ಕನ್ನಡಕ್ಕೆ ಇಳಿಸಿದ್ದರೂ ಸಹ ತನ್ನದೇ ಆದ ಶೈಲಿ ನಿರೂಪಣೆಯಲ್ಲಿ ನಿಸ್ಸೀಮ ಎನಿಸಿಕೊಂಡಿದ್ದಾನೆ. ಕರ್ನಾಟಕ ಭಾರತ ಕಥಾಮಂಜರಿಯು ವಿಶಿಷ್ಟವಾದ ಸ್ವತಂತ್ರ ಕೃತಿಯೇ ಆಗಿದೆ. ಭಾಮಿನಿ ಷಟ್ಪದಿಯಲ್ಲಿ ಇರುವ ಈ ಕಾವ್ಯವು ಜನಪ್ರಿಯವಾಗುವುದಕ್ಕೆ ಅನೇಕ ಕಾರಣಗಳಿವೆ. ರೂಪಕ ಅಲಂಕಾರವನ್ನು ಕುಮಾರವ್ಯಾಸನ ಹಾಗೆ ನಮ್ಮ ಮುಂದೆ ಇಟ್ಟಿರುವ ಮತ್ತೊಬ್ಬ ಕವಿ ಇಲ್ಲ. ಈತ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದಿದ್ದಾರೆ. ಕುವೆಂಪು ಮತ್ತು ಮಾಸ್ತಿಯವರು ಸಂಪಾದಿಸಿ ರಾಜ್ಯದ ಸಾಹಿತ್ಯ ಮತ್ತು ಸಂಸ್ಕೃತಿ ಅಭಿವೃದ್ಧಿ ಇಲಾಖೆಯ ಡೈರೆಕ್ಟರ್ ಶ್ರೀ ಎಎನ್ ಮೂರ್ತಿರಾವ್ ಅವರ ಕೃಪೆಯಿಂದ 1958 ಪ್ರಕಟವಾದ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಈ ಕಾವ್ಯದ ಪ್ರಾರಂಭದಲ್ಲಿ ಸಮಷ್ಟಿ ರೂಪದ ಒಂದು ಸಹೃದಯ ವಿಮರ್ಶೆಯನ್ನು ಸಂಪಾದಕರು ಕೊಟ್ಟು ಮಹದುಪಕಾರ ಮಾಡಿದ್ದಾರೆ. ಕನ್ನಡ ನಾಡಿನ ಹಿರಿಯ ಲೇಖಕ ವಿಮರ್ಶಕರ ಬರವಣಿಗೆಗಳಿಂದ ಆಯ್ದು ಕೋದ ತೋರಣ ನಾಂದಿಯಾಗಿದೆ ಈ ವಿಮರ್ಶೆ. ಇದು ನಿಜಕ್ಕೂ ಕಾವ್ಯಶ್ರೀಯ ಮುಡಿಯಲ್ಲಿ ಬೆಳಗುವ ಅನರ್ಘ್ಯ ರತ್ನವೇ ಆಗಿದೆ. ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ತನ್ನ ಕಾವ್ಯದ ಮೂಲಕ ಕನ್ನಡ ಜನಕೋಟಿಯ ಹೃನ್ಮನಗಳನ್ನು ಸೂರೆಗೊಂಡಿದ್ದಾನೆ ಎಂದರೆ ಅತ್ಯುಕ್ತಿ ಆಗದು. ಉದಾಹರಣೆಗೆ ಇಲ್ಲಿ ಕೆಲವನ್ನು ಕೊಡಬಯಸುತ್ತೇವೆ. ಧರ್ಮರಾಜ ಇಂದ್ರಪ್ರಸ್ಥದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ ಸಂದರ್ಭದಲ್ಲಿ ನಾರದ ಮಹರ್ಷಿ ಬಂದು ಅವನನ್ನು ಕಾಣುತ್ತಾರೆ. ತ್ರಿಲೋಕ ಸಂಚಾರಿಗಳಾದ ನಾರದರು ತ್ರಿಕಾಲಜ್ಞಾನಿಗಳೂ ಹೌದು. ನಮ್ಮ ಪುರಾಣ ಇತಿಹಾಸಗಳಲ್ಲಿ ಬರುವ ವ್ಯಕ್ತಿಗಳಲ್ಲಿ ನಾರದರು ಬಲು ಎತ್ತರಕ್ಕೆ ಬೆಳೆದಿರುವ ವ್ಯಕ್ತಿ. ಲೋಕಹಿತ ಲೋಕಸಂಗ್ರಹ ಅವರ ವ್ರತ ಆಗಿದ್ದಿತು. ದುಷ್ಟರನ್ನ ದಂಡಿಸುವುದಕ್ಕಿಂತ ತಿದ್ದುವುದು ಮೇಲು ಎಂಬ ನೀತಿ ಧೋರಣೆ ಇದ್ದವರು ಅವರು. ಧರ್ಮರಾಜನಲ್ಲಿಗೆ ಬಂದು ಅವನಿಗೆ ಹಿತವಚನಗಳನ್ನು ನೀಡುತ್ತಾರೆ. ಧರ್ಮರಾಜನೇ ಭಾರತದ ಚಕ್ರವರ್ತಿಯಾಗಿ ರಾಜ್ಯವಾಳಲು ಸಮರ್ಥ ಎಂದು ತಿಳಿದಿದ್ದ ಅವರು ಧರ್ಮರಾಜ ರಾಜಸೂಯಿಯಾಗಿ ಮಾಡಬೇಕು ಎಂದು ಬಹುಶಃ ಯೋಚಿಸುತ್ತಾರೆ. ಅದನ್ನು ಹೇಗೆ ಸೂಚಿಸಿದ್ದಾರೆ ಎಂಬುದು ನಾರದರ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ಧರ್ಮರಾಜ, ಯಯಾತಿ ನಳ ಭರತ ಮೊದಲಾದ ನಿನ್ನ ಪೂರ್ವಜರು ಇಂದ್ರನ ಸಭೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಆದರೆ ನಿಮ್ಮ ತಂದೆ ಪಾಂಡು ಮಹಾರಾಜ ಯಮನಾಸ್ಥಾನದಲ್ಲಿ ಇದ್ದಾನೆ. ಇದನ್ನು ಕೇಳಿ ಧರ್ಮರಾಜ ದುಃಖದ ಸಮುದ್ರದಲ್ಲಿ ಮುಳುಗುತ್ತಾನೆ. ತಂದೆಯವರಿಗೂ ಇಂದ್ರನ ಆಸ್ಥಾನದಲ್ಲಿ ಜಾಗ ಸಿಗುವಂತೆ ಆಗಲು ನಾ ಏನು ಮಾಡಬೇಕು ಸ್ವಾಮಿ ಎಂದು ಕೇಳುತ್ತಾನೆ. ರಾಜಸೂಯಯಾಗ ಮಾಡಿದರೆ ನಿನ್ನ ತಂದೆಯೂ ಆ ಮಹೇಶ್ವರರ ಪಂಕ್ತಿಯಲ್ಲಿ ಕೂರುತ್ತಾನೆ ಎನ್ನುತ್ತಾರೆ ನಾರದರು. ನಾರದರ ಈ ಮಾತು ಧರ್ಮರಾಜನ ಮೇಲೆ ಏನು ಪರಿಣಾಮ ಬೀರಿತು ಎಂಬುದನ್ನು ಕವಿ ನಾರಾಯಣಪ್ಪ ನಮ್ಮ ಮುಂದೆ ಹೇಗೆ ತೋರಿಸುತ್ತಿದ್ದಾನೆ ನೋಡಿ. ಮುನಿಯ ಮಾತಿನ ಬಲೆಗೆ ಸಿಲುಕಿತು ಜನಪತಿಯ ಚೈತನ್ಯ ಮೃಗವು, ಜನಪತಿಯ ಚೈತನ್ಯ ಮೃಗವು ಮುನಿಯ ಮಾತಿನ ಬಲೆಗೆ ಸಿಲುಕಿತು, ಮುನಿಯ ಮಾತಿನ ಬಲೆಗೆ ಸಿಲುಕಿತು ಜನಪತಿಯ ಚೈತನ್ಯ ಮೃಗವು. ಈತನ ವಚೋವ ವೃಷದಲ್ಲಿ ನೆನೆದವು ಕರಣ ವೃತ್ತಿಗಳು, ಮನದಲಂಕುರವಾಯಿತು ನಾಲಿಗೆ ಗೊನೆಯಲಿ ಎರಡೆಲೆಯಾಯಿತು, ಮನದಲಂಕುರವಾಯಿತು ನಾಲಿಗೆ ಗೊನೆಯಲಿ ಎರಡೆಲೆಯಾಯಿತು, ಯಜ್ಞದ ನೆನವು ಭಾರವಣೆಯಲಿ ಬಿದ್ದುದು ಧರ್ಮನಂದನ. ನವರಸಗಳಲ್ಲಿ ವೀರರಸ ಪ್ರಧಾನವಾದದ್ದು. ಕುಮಾರವ್ಯಾಸನ ಲೇಖನಿಯಿಂದ ಮೂಡಿಬರುವ ವೀರರಸವನ್ನು ಕಾಣಬೇಕು. ಜಡಚೇತನವನ್ನು ಬಡಿದೆಬ್ಬಿಸುತ್ತದೆ. ಹೇಡಿಯೂ ಕೂಡ ಶೂರನಾಗುತ್ತಾನೆ. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಲು ಹೊರಟಿದ್ದಾನೆ. ಅವನ ಸಾರಥಿ ಕೌರವರ ಕಡೆಯಲ್ಲಿ ಕರ್ಣ ಅಶ್ವತ್ಥಾಮ ಕೃಪಾ ಜಯದ್ರಥ ಮಹಾರಥಿಗರೆಲ್ಲ ಇದ್ದಾರೆ ಎಂದು ಹೇಳುತ್ತಾನೆ. ಸಿಂಹದ ಮರಿ ಅಭಿಮನ್ಯು. ಅವನ ಬಾಯಿಂದ ಹೊರಡುವ ಮಾತನ್ನು ಕೇಳಬೇಕು ನಾರಾಯಣಪ್ಪನ ಶೈಲಿಯಲ್ಲಿ. ಬವರವಾದರೆ ಹರನವದನಕ್ಕೆ ಬೆವರ ತಗೆನು, ಬವರವಾದರೆ ಹರನವದನಕ್ಕೆ ಬೆವರ ತಗೆನು, ಅವದಡಿಸಿದರೆ ವಾಸವನ ಸದೆವೆನು, ಹೊಕ್ಕರಹುದೆನಿಸುವೆನು ಭಾರ್ಗವನ, ಜವನ ಜವಗಡಿಸುವೆನು ಸಾಕಿನ್ ಇವರವರಲೇನು, ಅರ್ಜುನನು ಮಾಧವನು ಮುನಿದಡೆ ಗೆಲುವೆನು, ಅಂಜದೆ ರಥವ ಹರಿಸೆಂದ. ಶ್ರೀಕೃಷ್ಣ ಸಂಧಾನ ಕಾರ್ಯಕ್ಕಾಗಿ ಹೊರಟಿದ್ದಾನೆ. ಆ ಸಂದರ್ಭದಲ್ಲಿ ಪಾಂಡವರ ಅಭಿಪ್ರಾಯವನ್ನು ಕೇಳುತ್ತಾನೆ. ಧರ್ಮರಾಜ ಭೀಮ ಅರ್ಜುನ ನಕುಲರ ಅಭಿಪ್ರಾಯವನ್ನು ಕೇಳಿ ಕೃಷ್ಣ ನಿರಾಶೆಗೊಳ್ಳುತ್ತಾನೆ. ಅವನ ಮನಸ್ಸಿನಲ್ಲಿ ಚೆನ್ನಾಗಿ ತಿಳಿದಿತ್ತು ದುರ್ಯೋಧನ ಸಂಧಿಗೆ ಒಲ್ಲ, ಯುದ್ಧಪ್ರಿಯಾವನು ಎಂದು. ಆದರೆ ಧರ್ಮರಾಜಾದಿಗಳ ಮಾತಿನಿಂದ ಕೃಷ್ಣನಿಗೆ ಸ್ವಲ್ಪ ಭಯ ಉಂಟಾಗುತ್ತದೆ ಎನಿಸುತ್ತದೆ. ಇದೇನು, ಈ ವೀರರು ಯುದ್ಧ ಮಾಡಬೇಕಾದ ಸಂದರ್ಭದಲ್ಲಿ ಇವರು ಹೀಗಾದರೆ ಏನು ಗತಿ ಎಂದು ಕೃಷ್ಣ ಶಂಕಿಸಿರಬೇಕು. ಆ ಸಂದರ್ಭದಲ್ಲಿ ದ್ರೌಪದಿ ಇದನ್ನು ತಿಳಿಯುತ್ತಾಳೆ. ಬರುತ್ತಾಳೆ, ನಡೆದು ಬರುತ್ತಾಳಂತೆ. ಅದನ್ನು ನಮ್ಮ ನಾರಾಯಣಪ್ಪ ನೋಡುತ್ತಾನೆ. ಆ ಬರುವಿನಲ್ಲಿ ಹೇಗೆ ತಂದಿದ್ದಾನೆ ಈ ರೂಪಕ ಸೌಂದರ್ಯವನ್ನು, ಕಾವ್ಯದ ಸೌಂದರ್ಯವನ್ನು ಎಂಬುದನ್ನು ನೋಡಬೇಕು. ಅವಳ ಹುಬ್ಬೆ ಕಾಮನಬಿಲ್ಲು, ದಟ್ಟವಾದ ಕಪ್ಪು ಕೇಶಪಾಶವೇ ಕಾರ್ಮೋಡ, ಕುಡಿ ನೋಟಗಳೇ ಕೋಲ್ಮಿಂಚುಗಳ ಸಾಲು, ಕಾಲ್ ಗೆಜ್ಜೆಗಳ ಶಬ್ದವೇ ಗುಡುಗು. ಆ ಲತಾಂಗಿಯ ಬರುವಿಕೆಯು ಮಳೆಗಾಲದಂತೆ ಇದ್ದು ಅದಕ್ಕೆ ಭೀಮಾ ಎಂಬ ಬಿರುಗಾಳಿಯು ಬರಬರನೆ ಬೀಸುತ್ತಿದೆ. ಕೌರವರು ಎಂಬ ಧಾತೃರಾಷ್ಟ್ರ ಪಕ್ಷಿ ಕುಲ ಆ ಹೊಡೆತಕ್ಕೆ ನಿಲುವುದೇ? ಭ್ರೂಲತೆಯ ಸುರಚಾಪದ ಭ್ರೂಲತೆಯ ಸುರಚಾಪದ ಉರುಕೇಶಾಳಿಗಳ ಕಾರ್ಮುಗಿಲ ಅಪಾಂಗದ ಸಾಲ ಕುಡಿ ಮಿಂಚುಗಳ ನೂಪುರವದ ಮೊಳಗುಗಳ ಆಲತಾಂಗಿಯ ಗಮನವೇ ಮಳೆಗಾಲದಂತಿದೆ, ಆಲತಾಂಗಿಯ ಗಮನವೇ ಮಳೆಗಾಲದಂತಿದೆ. ಧಾತೃರಾಷ್ಟ್ರ ಕುಲಾಳಿ ನಿಲುವುದೇ, ಧಾತೃರಾಷ್ಟ್ರ ಕುಲಾಳಿ ನಿಲುವುದೇ. ಪವನ ಜನ ಸಂಪ್ರತಿಯ ಸೇರುವೆಗೆ ಧರ್ಮರಾಜನು ರಾಜಸೂಯ ಯಾಗವನ್ನು ಮಾಡಬೇಕು ಎಂಬ ನಾರದರ ಸಲಹೆಯೇ ಶ್ರೀಕೃಷ್ಣನ ಧರ್ಮ ಸಂಸ್ಥಾಪನೆಗೆ ಬೀಜ. ಸಭಾಪರ್ವದ ಕಥಾವಸ್ತುವು ಭಾರತ ಕಥೆ ಎಂಬ ಸೌಧಕ್ಕೆ ಅಸ್ಥಿಭಾರ ಶಿಲೆಯಂತೆ ಇದೆ. ಅಖಂಡ ಭಾರತದ ಸಾಮ್ರಾಟನಾಗಲು ಸತ್ಯವ್ರತನೂ ಧರ್ಮನಿಷ್ಠನೂ ಆದ ಧರ್ಮರಾಜನೇ ಅರ್ಹ. ದುಷ್ಟಬುದ್ಧಿಯೂ ವಂಚಕನೂ ಲೋಭಿಯೂ ಅಸೂಯಾಪರನೂ ಆದ ದುರ್ಯೋಧನ ಅಲ್ಲ ಎಂಬುದು ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಅಗತ್ಯ ಕಂಡು ಬಂದಾಗೆಲ್ಲ ದುಷ್ಟರ ದಮನಕ್ಕೆ, ಶಿಷ್ಟರ ರಕ್ಷಣೆಗೆ, ಧರ್ಮದ ಉದ್ಧಾರಕ್ಕೆ ಭಗವಂತನೇ ಭುವಿಯಲ್ಲಿ ಅವತಾರ ಮಾಡುತ್ತಾನೆ. ಶ್ರೀಕೃಷ್ಣ ಗೀತೆಯಲ್ಲಿ ಇದೇ ಮಾತನ್ನು ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾನೆ. ಸಭಾಪರ್ವದಲ್ಲಿ ಲೋಕಹಿತಕ್ಕಾಗಿ ಧರ್ಮರಾಜನು ರಾಜಸೂಯಾಗವನ್ನು ಮಾಡುವ ಸಂದರ್ಭದಲ್ಲಿ ಕೃಷ್ಣದ್ವೇಷಿಯಾದ ಶಿಶುಪಾಲ ಯಜ್ಞಕ್ಕೆ ಭಂಗ ತರಲು ಪ್ರಯತ್ನಿಸುತ್ತಾನೆ. ಕೃಷ್ಣನು ಸುದರ್ಶನ ಚಕ್ರದಿಂದ ಅವನನ್ನು ಕೊಲ್ಲುತ್ತಾನೆ. ಯಜ್ಞವನ್ನು ರಕ್ಷಿಸಿ ಯಜ್ಞ ರಕ್ಷಕ ಎಂಬ ತನ್ನ ಹೆಸರನ್ನು ಸಾರ್ಥಕಗೊಳಿಸುತ್ತಾನೆ. ಐವರು ಗಂಡಂದಿರನ್ನು ಸಂಭಾಳಿಸಿದ ದ್ರೌಪದಿಯ ಸಾಮರ್ಥ್ಯ ನಿಜಕ್ಕೂ ಅನುಪಮ. ಅವರುಗಳೆಲ್ಲರ ಸಾಮರ್ಥ್ಯವನ್ನು ಬಲ್ಲಳು ಅವಳು. ಆದರೆ ತನಗೆ ಕಷ್ಟ ಬಂದಾಗೆಲ್ಲ ಭೀಮನ ಕಡೆಗೇ ಹೋಗುತ್ತಿದ್ದಳು. ಗಂಡರೊಳಗೆ ಗಂಡ, ಮಿಡುಕುಳ್ಳ ಗಂಡ ನೀನು ಅನ್ನುತ್ತಾಳೆ. ದ್ರೌಪದಿಯ ಕಷ್ಟಗಳಿಗೆಲ್ಲ ನೆರವಾದ ಎಂದೇ ಇದ್ದೀತು ಕುಮಾರವ್ಯಾಸನಿಗೂ ಭೀಮನ ಮೇಲೆ ಹೆಚ್ಚಿನ ಅಭಿಮಾನ. ಶ್ರೀಕೃಷ್ಣ ಮಹಾಭಾರತದ ಕಥಾನಾಯಕ ಆದರೆ ದ್ರೌಪದಿ ಕಥಾನಾಯಕಿ ಎನ್ನಬಹುದು. ಈ ಕುಮಾರವ್ಯಾಸ ಭಾರತ ಕೃತಿಯ ಕಾವ್ಯದ ತೋರಣ ನಾಂದಿಯಲ್ಲಿ ಸಂಪಾದಕರು ಈ ನಮ್ಮ ಭೀಮ ದ್ರೌಪದಿಯರ ಬಗೆಗೆ ಹೀಗೆ ಹೇಳುತ್ತಾರೆ. ನಾರಣಪ್ಪನ ಭೀಮ ಅತಿ ವಿಶಿಷ್ಟನಾದ ವ್ಯಕ್ತಿ. ಶಿಶುವಾಗಿದ್ದಾಗ ತಾಯ ತೊಡೆಯಿಂದ ಕೆಳಗೆ ಬಿದ್ದದರಿಂದ ಆ ಅಡಿಗಲ್ಲೇ ಚೂರ್ಣವಾಯಿತಂತೆ. ಈ ಪ್ರಸಂಗ ವ್ಯಾಸರಲ್ಲೂ ಬಂದಿದೆ. ಇಂತಹ ಶಕ್ತ ಚಿಕ್ಕಂದಿನಲ್ಲಿ ಮಾಡಿದ ತುಂಟಾಟಕ್ಕೆ ಲೆಕ್ಕವಿಲ್ಲ. ಮರವೇರಿ ಆಡುತ್ತಿದ್ದ 100 ಜನ ಕೌರವರನ್ನು ಆ ಮರದ ಬುಡವನ್ನು ಅಲಿಗಿಸಿ ಹಣ್ಣುಗಳಂತೆ ಕೆಳಕ್ಕೆ ಉದುರಿಸುತ್ತಾನೆ. ಅಷ್ಟೇ ಅಲ್ಲ, ಉಳಿದವರು ಭೀಷ್ಮಾದಿಗಳಲ್ಲಿಗೆ ದೂರು ಕೊಂಡೊಯ್ದರೆ ತನ್ನ ಮೈಯನ್ನು ತಾನೇ ಮುಳ್ಳಿನಿಂದ ಪರಚಿಕೊಂಡು ಮೊದಲು ತಾನೇ ದೂರು ಹೇಳುವಂತಹ ತುಂಟ. ಇಂತಹ ಅದಮ್ಯ ಶಕ್ತಿಯುಳ್ಳವನು ಮುಂದೆ ಕೌರವರ ವೈರಕ್ಕೆ ನಿತ್ಯವೂ ತುತ್ತಾಗ ಬಂದಾಗ ತೋರಿದ ಶಕ್ತಿ ಸಾಮರ್ಥ್ಯ, ಅದಕ್ಕಿಂತ ಹೆಚ್ಚಾಗಿ ಅವನು ವ್ಯಕ್ತಪಡಿಸಿದ ಮಹಾಸಂಯಮ ಅದ್ಭುತವಾದದ್ದು. ಇಷ್ಟೆಲ್ಲ ಶಕ್ತನಾಗಿದ್ದರೂ, ಅಧರ್ಮವನ್ನು ಕಂಡು ಸಿಡಿದೇಳುವಂತಾಗಿದ್ದರೂ ಅಣ್ಣನಾಜ್ಞೆಯನ್ನು ಮಾತ್ರ ಮೀರುತ್ತಿರಲಿಲ್ಲ. ಒಮ್ಮೊಮ್ಮೆ ಮೇರೆ ತಪ್ಪುತ್ತಿದ್ದ, ಮಳೆಗಾಲದ ಮಹಾನದಿಯಂತೆ ತಪ್ಪುತ್ತಿದ್ದ. ಆದರೆ ಅದು ಅವಿನಯದಿಂದ ಅಲ್ಲ, ಅಧರ್ಮದ ಅತಿರೇಕಕ್ಕೆ ಅವನ ಅದಮ್ಯ ಶಕ್ತಿ ಸಹಿಸಲಾರದೆ ರೋಸಿ ಹೋಗುತ್ತಿದ್ದರಿಂದ. ಕೀಚಕನ ಸನ್ನಿವೇಶದಲ್ಲಿ ಮೊದಮೊದಲು ಅಣ್ಣನಾಜ್ಞೆಗೆ ಒಳಗಾಗಿ ದ್ರೌಪದಿಗೆ ಕರಗದೇ ಇದ್ದ ಅವನ ಧರ್ಮನಿಷ್ಠರ ಹೃದಯ ಕಟ್ಟ ಕಡೆಯಲ್ಲಿ ಅವಳ ಕಟ್ಟೊಡೆದ ದುಃಖ ಪ್ರವಾಹದಲ್ಲಿ ಕೊಚ್ಚಿ ಹೋಗುತ್ತದೆ. ಆಗ ಕೋಪಿಸಿಕೊಂಡ ಭೀಮ ಬಾಯದೆರೆದ ಅಗ್ನಿ ಪರ್ವತವಾಗುತ್ತಾನೆ. ಬಸುರ ಬಗಿವೆನು ಕೀಚಕನ ನಸುಮಿಸುಕಿ ದೊಡೆ ವೈರಾಟ ವಂಶದ ಹೆಸರ ತೊಡೆವೆನು ನಮ್ಮನರಿ ದೊಡೆ ಕೌರವಂ ರಜವ ಕುಸುರಿದರಿವೆನು ಭೀಮ ಕಷ್ಟವ ನೆಸಗಿದನು ಹಾಯಂದರಾದೊಡೆ ಮುಸುಡನ ಮರಾದ್ರಿಯಲಿ ತೇವೆನು ದೇವ ಸಂತದಿಯ. ಅರಗಿನ ಮನೆಯ ಉರಿಯಿಂದ ತಪ್ಪಿಸಿಕೊಂಡು ತನ್ನವರನ್ನ ಕಾಡಿಗೆ ಎತ್ತಿಕೊಂಡೊಯ್ದು ಮಲಗಿಸಿ ನಿದ್ರಾಭಂಗವಾಗದಂತೆ ಅವರ ಕಾಲೊತ್ತುತ್ತ ಅವರ ಸ್ಥಿತಿಯನ್ನು ನೆನೆದುಕೊಂಡು ಬಿಕ್ಕಿ ಬಿಕ್ಕಿ ಅಳುವ ಭೀಮನನ್ನ ಅಲ್ಲಿ ಕಾಣಬೇಕು. ಯಾರಿಗಾದರೂ ಎದೆ ಹಿಂಡುತ್ತದೆ. ಔಕುವುದು ಬಲು ನಿದ್ರೆ ನಿದ್ರೆಯನ್ನು ಕಣ್ಣೆವೆಗಳಲ್ಲಿ ನಸುತು ಕಡಿಗೆ ತೋರಿದೊಡೆ ಮೈಗೆದರುವನು ಕೈಯೊಡನೆ ಸೋಕುವುದು ಮೈ ಮರವೇ ಮರವೆಯ ನೋಕರಿಸುವುದು ಚಿತ್ತವೃತ್ತಿ ಸೋಕುವುದು ಮೈ ಮರವೇ ಮರವೆಯ ನೋಕರಿಸುವುದು ಚಿತ್ತ ವೃತ್ತಿ ನಿರಾಕುಲಾಂತಃಕರಣನಾದನು ನಿರಾಕುಲಾಂತಃಕರಣನಾದನು ಬಳಿಕ ಕಲಿ ಭೀಮ. ಅನಿಬರಿರವನು ನೋಡಿ ಪೂವನೆನೆದು ಅನಿಬರಿದವನು ನೋಡಿ ಪೂರ್ವವನೆನೆದು ಬಿರಿ ಬಿರಿದಳುತ ಬಿರಿ ಬಿರಿದಳುತ ಘನಕಾನನದ ಮಧ್ಯದನಿ ಈತನಿದ್ದನು ಹಿರಿದು ಚಿಂತಿಸುತ್ತ ಇಂಥವನನ್ನ ಕಂಡ ರಕ್ಕಸಿ ಹಿಡಿಂಬೆ ಅವನಿಗೆ ಸೋತಳು ಎಂದರೆ ಅಚ್ಚರಿಯಲ್ಲಿದೆ. ಮಹಾಭಾರತದಲ್ಲಿ ಅಳದವರೇ ಇಲ್ಲ ಎನ್ನಬಹುದು ಶ್ರೀಕೃಷ್ಣ ಅಭಿಮನ್ಯು ಹೊರತಾಗಿ. ಆದರೆ ಉಳಿದವರು ಅಳುವುದರಿಂದ ಆಗುವ ಪರಿಣಾಮಕ್ಕೂ ಭೀಮ ತನ್ನವರಿಗಾದ ಅಪದೆಸೆಯನ್ನು ಕಂಡು ಕಾಡಿನಲ್ಲಿ ಒಬ್ಬನೇ ಅಳುವುದಕ್ಕೂ ತುಂಬ ವ್ಯತ್ಯಾಸವಿದೆ. ಕುಮಾರವ್ಯಾಸನ ಭೀಮ ಇಂತಹವನು, ಸುಮವಜ್ರ ಸಮ ಅವನು. ಮಹಾಭಾರತದಲ್ಲೆಲ್ಲ ಅತಿಯಾಗಿ ನೊಂದವಳು ಎಂದರೆ ದ್ರೌಪದಿ ಎಂದೇ ಹೇಳಬೇಕು. ತನ್ನ ಸ್ಥಿತಿಯನ್ನು ಆಕೆಯೇ ಹೇಳುತ್ತಾಳೆ. ಜನನವೇ ಪಾಂಚಾಲರಾಯನ ಮನೆ ಜನನವೇ ಪಾಂಚಾಲರಾಯನ ಮನೆ ಮನೋವಲ್ಲಭರದಾರನೆ ಮನುಜಗಿನುಜರು ಗಣ್ಯವೇ ಗೀರ್ವಾಣರಿ ಮಿಗಿಲು ಎನಗೆ ಬಂದೆಡರು ಈ ವಿರಾಡನ ವನಿತೆಯರುಗಳ ಮುಡಿಯ ಕಟ್ಟುವ ತನುವತಿ ಗುರುವ ಕಾಲ ನೊತ್ತುವ ಕೆಲಸದುತ್ಸಾಹ ಎನಗೆ ಬಂದೆಡರು ಈ ವಿರಾಡನ ವನಿತೆಯರುಗಳ ಮುಡಿಯ ಕಟ್ಟುವ ತನುವತಿ ಗುರುವ ಕಾಲ ನೊತ್ತುವ ಕೆಲಸದುತ್ಸಾಹ ಪಾಪ ಪಾಪ ಪಾಪ ಕಾಲನೊತ್ತುವ ಕೆಲಸದುತ್ಸಾಹ ಇಂತಹವಳನ್ನು ಕೇಳಬಲ್ಲವನು ಭೀಮ ಒಬ್ಬನೇ. ಆದರೆ ಅವನ ಶಕ್ತಿಗೂ ಮಿತಿ ಉಂಟು. ಅವಳ ದುಃಖಾಗ್ನಿಯನ್ನು ಆರಿಸಲು ಶ್ರೀಕೃಷ್ಣ ಕರುಣಾಮೃತ ವರ್ಷಕ್ಕೆ ಮಾತ್ರ ಸಾಧ್ಯ. ಶ್ರೀಕೃಷ್ಣ ಅವಳಿಗಾಗಿ ಆಕೆಯ ಪತಿಗಳು ಹಿಂಜರಿದರೆ ತಾನು ರಿಪುಗಳ ಸೀಳಿ ಕರುಳ ಮುಡಿಸದಿಹನೇ ನಿನ್ನ ಕಬರಿಯಲಿ ಎಂದು ಶಪಥ ಮಾಡುತ್ತಾನೆ. ಅದಕ್ಕೆ ತಾಯಿ ತಂದೆಯರ ಮೇಲೆ ಆಣೆ ಇಡುತ್ತಾನೆ. ಮಹಾಭಾರತದ ಉಳಿದ ಪಾತ್ರಗಳಿಗೆ ದೊರೆತ ಕೃಷ್ಣ ಕರುಣೆ ಒಂದಾದರೆ ಕೃಷ್ಣೆ ಪಡೆದ ಕರುಣೆಯೇ ಒಂದು. ಕೃಷ್ಣನೇ ಹೇಳುತ್ತಾನೆ ತನ್ನ ಹೃದಯ ಅವಳಿಗಾಗಿ ಹೇಗೆ ಕರಗಿ ಕೋಡಿ ಹರಿದಿದೆ ಎಂಬುದನ್ನು. ಕಮಲ ಮುಖಿ ಸುಲಿ ಬಡೆದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಎಂದೊರಲಿದೊಡೆ ಸಂಜಯ ಕಮಲ ಮುಖಿ ಸುಲಿ ಬಡೆದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಎಂದೊರಲಿದೊಡೆ ನೊಂದೆ ನಾನೆಂದ ಶ್ರೀಕೃಷ್ಣನನ್ನ ನಾವು ಮಹಾಭಾರತದಲ್ಲಿ ಮೊದಲು ಕಾಣುವುದು ದ್ರೌಪದಿ ಸ್ವಯಂವರದಲ್ಲಿ. ಆ ಸಂದರ್ಭದಲ್ಲೇ ದ್ರೌಪದಿಯು ಕೃಷ್ಣನನ್ನು ಮೊದಲ ಬಾರಿಗೆ ನೋಡುತ್ತಾಳೆ. ಆ ಮೊದಲ ನೋಟದಲ್ಲೇ ದ್ರೌಪದಿ ಕೃಷ್ಣನ ಮೇಲೆ ಎಂತಹ ಅಭಿಪ್ರಾಯವನ್ನು ತಳೆಯುತ್ತಾಳೆ ಎಂಬುದನ್ನು ಕವಿಯ ಮಾತಿನಲ್ಲಿ ಕೇಳಬೇಕು. ಎನಲು ಭಕುತಿಯ ಭಾವರಸದಲ್ಲಿ ನೆನೆದೋ ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಳಿಯೋಗಿ ರೋಮಾಂಚನದ ಮೈಯುಬ್ಬಿನಲಿ ತನು ಪುಳಕಾಂಬುಪೂರದಲಿ ಮನದೊಳಗೆ ವಂದಿಸಿದಳು ಮನದೊಳಗೆ ವಂದಿಸಿದಳು ಎನಗೀತನಲಿ ಗುರು ಭಾವನೆಯ ಮತಿ ಸಂಜನಿಸಿತು ಈತನಲಿ ಎನಗೆ ಗುರು ಭಾವನೆಯ ಮತಿ ಸಂಜನಿಸಿತು ಏನೆಂದರಿಯನು ಎಂದಳು ಕಮಲ ಮುಖಿ ನಗುತ ಭಾರತೀಯ ವಿದ್ಯಾಭವನದ ಬೆಂಗಳೂರು ಕೇಂದ್ರದಲ್ಲಿ ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವು ನಡೆಯುತ್ತಿತ್ತು. ಇಂಥ ಕಾರ್ಯಕ್ರಮಗಳನ್ನು ಆಸಕ್ತಿ ಶ್ರದ್ಧೆಗಳಿಂದ ಕೇಳುವ ರೂಢಿಯಲ್ಲಿದ್ದ ಶ್ರೀಮಾನ್ ಸಾಯಿ ಪ್ರಸಾದ್ ಎಂಬುವರು ತಾವು ಕೆಲಸ ಮಾಡುವ HMT ಸಂಸ್ಥೆಯ ಗಡಿಯಾರ ವಿಭಾಗದ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಎನ್ ರಾಮಾನುಜಮ್ ಅವರನ್ನು ಕರೆದುಕೊಂಡು ಬಂದರು. 7 ದಿನಗಳ ಈ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಪ್ರೋತ್ಸಾಹಿಸಿದ ಮಹನೀಯರಲ್ಲಿ ಶ್ರೀ ರಾಮಾನುಜಮ್ ಅವರು ಒಬ್ಬರು. ರೆಕಾರ್ಡ್ ಆದ ಧ್ವನಿ ಸುರುಳಿಗಳನ್ನು ಕೇಳಿ ಆನಂದಪಟ್ಟರು ಅವರು. ಇದೇ ರೀತಿ ವಾಚನ ವ್ಯಾಖ್ಯಾನ ರೂಪದಲ್ಲಿ ಸಮಗ್ರ ಕುಮಾರವ್ಯಾಸ ಭಾರತವನ್ನು ಧ್ವನಿ ಸುರುಳಿಗಳಲ್ಲಿ ತರಬೇಕು ಎನಿಸುತ್ತದೆ. ಭಾರತೀಯ ವಿದ್ಯಾಭವನವು ಈ ಯೋಜನೆಯನ್ನು ಕೈಗೊಂಡರೆ ಮತ್ತೂರು ಕೃಷ್ಣಮೂರ್ತಿಗಳೇ, ಹೊಸಹಳ್ಳಿ ಕೇಶಮೂರ್ತಿಗಳೇ ವಾಚನ ಮಾಡಿ ನೀವೇ ವ್ಯಾಖ್ಯಾನ ಮಾಡಲು ಒಪ್ಪಿಕೊಂಡರೆ ನಾವು HMT ಗಡಿಯಾರ ವಿಭಾಗದವರು ಆರ್ಥಿಕ ನೆರವು ನೀಡಿ ತಮ್ಮ ಸೇವೆ ಸಲ್ಲಿಸಲು ಸಿದ್ಧ ಎಂದರು. ತತ್ಕ್ಷಣವೇ ನಮ್ಮ ಭವನದ ಬೆಂಗಳೂರು ಶಾಖೆಯ ಅಧ್ಯಕ್ಷ ನ್ಯಾಯಮೂರ್ತಿ ಶ್ರೀ ES ವೆಂಕಟರಾಮಯ್ಯನವರಿಗೆ ತಿಳಿಸಿದ್ದಾಯಿತು. ಭವನದ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಸ್ ರಾಮಕೃಷ್ಣನವರಿಗೂ ಹೇಳಿದ್ದಾಯಿತು. ವಿದ್ಯಾಭವನದ ಕಾರ್ಯಕಾರಿ ಸಮಿತಿ ಒಪ್ಪಿಗೆ ನೀಡಿದ್ದೂ ಆಯಿತು. ಗೌರವ ಕಾರ್ಯದರ್ಶಿ ಶ್ರೀ KC ಶಿವಪ್ಪನವರು ಈ ಯೋಜನೆಯನ್ನು ಸಿದ್ಧಗೊಳಿಸಿದ್ದೂ ಆಯಿತು. ಉತ್ತರಾಯಣ ಪುಣ್ಯಕಾಲದ ಶುಭ ಮುಹೂರ್ತದ ದಿನ January 14, 1996 ಈ ಕಾರ್ಯದ ಸಿದ್ಧತೆ ಪ್ರಾರಂಭವಾಯಿತು. ಇದೊಂದು ಮಹಾಸಾಹಸ ಎಂಬುದರ ಅರಿವು ಆದಿಪರ್ವಕ್ಕೆ ವ್ಯಾಖ್ಯಾನ ಬರೆಯಲು ತೊಡಗಿದ ಕ್ಷಣವೇ ತಿಳಿಯಿತು. ರಾಮಾಯಣವನ್ನು ತಮಿಳು ಭಾಷೆಯಲ್ಲಿ ಬರೆಯಲು ತೊಡಗುವ ಮೊದಲು ಮಹಾಕವಿ ಕಂಬನ್ ಕ್ಷೀರ ಸಮುದ್ರ ತೀರದಲ್ಲಿ ಬೆಕ್ಕು ಒಂದು ಕುಳಿತು ಇಡೀ ಸಮುದ್ರವನ್ನೇ ಹೀರಿಬಿಡುತ್ತೇನೆ ಎಂದು ಹೇಳುವಂತಿದೆ ನಾ ಕೈಕೊಂಡಿರುವ ಈ ಕಾರ್ಯ ಎಂದು ಹೇಳಿದರು. ಅವರ ಮಾತುಗಳು ನೆನಪಿಗೆ ಬಂದವು ನನಗೆ. ಶ್ರೋತೃ ಬಾಂಧವರೇ, ಮಹಾಭಾರತವು ಮನುಕುಲದ ವಿಶ್ವಕೋಶ. ಇದರಲ್ಲಿ ಇಲ್ಲದುದು ಬೇರೆಲ್ಲೂ ಇಲ್ಲ. ಎಲ್ಲೆಡೆ ಇಹುದೆಲ್ಲ ಇಲ್ಲಿ ಇದೆ. ಯದಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಇದು ವ್ಯಾಸರ ಮಾತು. ವೇದವ್ಯಾಸರ ಈ ಮಹಾನ್ ಕೃತಿಯನ್ನು ಗದುಗಿನ ನಾರಣಪ್ಪ ಕವಿ ಕನ್ನಡ ಜನಕ್ಕೆ ತಿಳಿಯಾದ ಶೈಲಿಯಲ್ಲಿ ಕೊಟ್ಟು ಮಹದುಪಕಾರ ಮಾಡಿದ್ದಾನೆ. ಶ್ರೀಕೃಷ್ಣನ ಕತೆ ಇದು, ಲೋಕದ ಪ್ರಾಜ್ಞರೆಲ್ಲ ಮೆಚ್ಚುವಂತಹ ಕತೆ ಎಂದಿದ್ದಾನೆ. ಕೃಷ್ಣನ ಕತೆ ಎಂದರೆ ಸತ್ಯದ ಕತೆ, ಧರ್ಮದ ಕತೆ. ಕೃಷ್ಣ ಬೇರೆ ಅಲ್ಲ, ಸತ್ಯ ಧರ್ಮ ಬೇರೆ ಅಲ್ಲ. ಬಂಕಿಮಚಂದ್ರ ಚಟ್ಟರ್ಜಿ, ಭಗವಾನ್ ದಾಸ್ ಮೊದಲಾದ ಮಹನೀಯರು, ಕರ್ನಾಟಕದ ಮಹಾನ್ ಸಾಹಿತಿಗಳಾದ DVG, ಮಾಸ್ತಿ, VC, ಮೇಲುಕೋಟೆಯ ಪಂಡಿತ ಚಕ್ರವರ್ತಿ ಮೊದಲಾದ ಮಹನೀಯರು ಶ್ರೀಕೃಷ್ಣನ ಮೇಲೆ ವಿಶೇಷ ಅಧ್ಯಯನ ನಡೆಸಿ ನಮಗೆ ನೀಡಿದ್ದಾರೆ. ಇವರುಗಳ ಋಣವನ್ನು ಜನುಮ ಜನ್ಮಗಳಲ್ಲಿಯೂ ತೀರಿಸಲಾಗದು. ಭಾರತೀಯ ವಿದ್ಯಾಭವನದ ಸಂಸ್ಥಾಪಕರಾದ ಡಾಕ್ಟರ್ ಕನ್ನಹೆಲಾಲ್ ಮಾಣಿಕ್ಲಾಲ್ ಮುನ್ಷಿಯವರು ಕೃಷ್ಣಾವತಾರ ಎಂಬ ಹೆಸರಿನಲ್ಲಿ ಕೃಷ್ಣನ ಕಥೆ ಬರೆದು ಮಹದುಪಕಾರ ಮಾಡಿದ್ದಾರೆ. ನನ್ನ ಆಪ್ತ ಮಿತ್ರರು, ಗಮಕ ವಿದ್ವಾಂಸರು ಆಗಿ ಕಳೆದ 50-55 ವರ್ಷಗಳಿಂದ ಕುಮಾರವ್ಯಾಸ ಭಾರತದ ವಾಚನ ಮಾಡುತ್ತಿರುವ ಹೊಸಹಳ್ಳಿ ಕೇಶವಮೂರ್ತಿಗಳು ಈ ಯೋಜನೆಗೆ ಅಸ್ತು ಎಂದರು. ಕುಮಾರವ್ಯಾಸನ ಸೇವಕನೂ ಆರಾಧಕನೂ ಆದ ನಾನು ಈ ಮಹಾಸಾಹಸಕ್ಕೆ ಕೈ ಹಾಕಲು ಧೈರ್ಯ ಮಾಡಿದೆ. ಆದರೆ ಇದನ್ನು ಆಗು ಮಾಡಬೇಕಾದ ಹೊಣೆಗಾರಿಕೆ ಆ ಶ್ರೀಕೃಷ್ಣನದು, ಮಾಧವನದು, ಗೋವಿಂದನದು. ಮೂಗನನ್ನು ವಾಗ್ಮಿಯನ್ನಾಗಿಸಬಲ್ಲ, ಹೆಳವನನ್ನು ಹಾರಾಡುವಂತೆ ಮಾಡಬಲ್ಲ ಆ ಮಾಧವನಿಗೆ ಇದು ಕಷ್ಟವಲ್ಲ. ಆದರೆ ಶ್ರೋತೃಬಾಂಧವರೇ, ಶ್ರೀ ಕೇಶವಮೂರ್ತಿಗಳ ಹಾಗೂ ನನ್ನ ಇತಿಮಿತಿಗಳ ಅರಿವು ನಮಗಿದೆ. ಅಲ್ಪಮತಿಗಳು ನಾವು. ನಿಮ್ಮ ಮುಂದೆ ನಿವೇದಿಸುವ ಈ ಕೃಷ್ಣ ಸೇವೆಯನ್ನು ಸುಮನಸರಾಗಿ ಸ್ವೀಕರಿಸಬೇಕು. ಲೋಪದೋಷಗಳನ್ನು ಮನ್ನಿಸಿ ಮರೆಯಬೇಕು. ಗುಣಾಂಶಗಳನ್ನು ಸ್ವೀಕರಿಸಿ ಅನುಗ್ರಹಿಸಬೇಕು ಎಂದು ಕೈಜೋಡಿಸಿ ಕೇಳಿಕೊಳ್ಳುತ್ತೇವೆ. ಧ್ವನಿಮುದ್ರಣ ಕಾರ್ಯ ಸುಲಭ ಅಲ್ಲ. ಸ್ಟುಡಿಯೋದಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಈ ಕಷ್ಟದ ಅರಿವು ಇರುತ್ತದೆ. ಸೂಕ್ಷ್ಮವಾದ ಯಂತ್ರ ಸಾಮಗ್ರಿಗಳನ್ನು ಕೈಯಾಡಿಸಲು ಪಳಗಿರಬೇಕು. ಸಾಹಿತ್ಯದ ಸ್ವರೂಪ ಕೊಂಚ ಮಟ್ಟಿಗಾದರೂ ತಿಳಿದಿರಬೇಕು. ಒಬ್ಬರ ದನಿ ಇನ್ನೊಬ್ಬರ ದನಿಯಂತೆ ಇರುವುದಿಲ್ಲ. ಒಬ್ಬೊಬ್ಬರದು ಒಂದೊಂದು ವಿಧ. ಎಲ್ಲ ತರಹದ ಕಂಠಶ್ರೀಯ ಹದವನ್ನು ಅರಿತಿರಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಸಹನೆ ಸೈರಣೆ ಇರಬೇಕು. ಇವೆಲ್ಲದರ ಪರಿಜ್ಞಾನವಿರುವ ಅರವಿಂದ್ ಸ್ಟುಡಿಯೋದ ಮಾಲೀಕ ಶ್ರೀ ಅರವಿಂದ್ ಕಿಗ್ಗಾಲ್ ಮತ್ತು ಅವರ ಸಹಾಯಕ ಚಿರಂಜೀವಿ BN ಹರೀಶ್ ಕುಮಾರ್ ಧ್ವನಿಮುದ್ರಣದ ಕಾರ್ಯವನ್ನು ಇದೊಂದು ಭಗವತ್ ಸೇವೆ ಎಂಬ ಭಾವನೆಯಿಂದ ಮಾಡಿಕೊಟ್ಟಿದ್ದಾರೆ. ಇವರ ನೆರವು ಚಿರಸ್ಮರಣೀಯ. HMT ನೆರವಿನಿಂದ ಕೈಗೊಂಡಿರುವ ಭಾರತೀಯ ವಿದ್ಯಾಭವನದ ಈ ಯೋಜನೆಗೆ ಪ್ರೋತ್ಸಾಹ ನೀಡಿ ಕುಮಾರವ್ಯಾಸನ ಈ ಮಹಾಕೃತಿಯು ಮನೆ ಮನೆಗಳಲ್ಲಿ ಬೆಳಗಿ ಆಬಾಲವೃದ್ಧರಾದಿಯಾಗಿ ಎಲ್ಲರಿಗೂ ಹರ್ಷ ತರಲಿ, ನೊಂದ ಜೀವರುಗಳಿಗೆ ಸಾಂತ್ವನ ನೀಡಲಿ, ದಿಕ್ಕು ತೋಚದವರಿಗೆ ದಾರಿ ತೋರಲಿ, ಹತಾಶರಾದವರಿಗೆ ಹುರುಪು ತರಲಿ ಎಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸಿ ಆ ಮಾಧವನ ಪಾದಗಳಿಗೆ ನಿಮಗೆ ಅರ್ಪಿಸುತ್ತೇವೆ. ರಚಿಸುವಾಗ ಮೊದಲು ತಮ್ಮ ಇಷ್ಟದೈವ ಕುಲದೈವರಿಗೆ, ವಾಗ್ದೇವಿ ವಿನಾಯಕರಿಗೆ, ತಮ್ಮ ಹಿಂದಿನ ಕವಿಗಳು ಸೂರಿಗಳನ್ನು ಗೌರವಿಸಿ ನಮಿಸುವುದು ವಾಡಿಕೆ. ಜತೆಗೆ ತಾವು ಬರೆಯಲಿರುವ ಕಾವ್ಯದ ವಸ್ತು ಏನು, ಅದನ್ನು ಬರೆಯಲು ತಮಗೆ ಏನು ಅರ್ಹತೆ ಇದೆ ಎಂದು ನಿವೇದಿಸುತ್ತಾರೆ. ಇದನ್ನು ಮಂಗಳಾಚರಣೆ ಎಂದು ಕರೆಯುತ್ತಾರೆ. ನಮ್ಮ ಗದುಗಿನ ನಾರಣಪ್ಪನಿಗೆ ಅದೇ ಊರಿನ ಭಗವಾನ್ ವೀರನಾರಾಯಣ ಸ್ವಾಮಿ ಕುಲದೈವ. ತನ್ನನ್ನು ವೀರನಾರಾಯಣನ ಪ್ರೇಮ ಕಿಂಕರ ಎಂದು ಕರೆದುಕೊಂಡಿದ್ದಾನೆ. ಕೋಳಿವಾಡದಲ್ಲಿ ಹುಟ್ಟಿದ ನಮ್ಮ ನಚ್ಚಿನ ನಾರಣಪ್ಪ ವೇದವ್ಯಾಸನ ಪ್ರೇಮದ ಕುವರ ಕುಮಾರವ್ಯಾಸನೂ ಹೌದು. ಮಂಗಳಾಚರಣೆಯಲ್ಲಿ ಈ ಮಹಾಕವಿ ಶ್ರೀಮನ್ನಾರಾಯಣನಿಗೆ, ಪರಮಶಿವನಿಗೆ, ವಿಘ್ನೇಶ್ವರನಿಗೆ, ಶಾರದೆಗೆ, ಮಹಾಲಕ್ಷ್ಮಿಗೆ, ಗೌರೀದೇವಿಗೆ, ಗುರು ವೇದವ್ಯಾಸರಿಗೆ ನಮಿಸಿದ್ದಾನೆ. ತನ್ನ ಗುರು ವೇದವ್ಯಾಸರನ್ನ ಶ್ರೀಕೃಷ್ಣನಿಗೆ ಸಮ ಎಂದಿದ್ದಾನೆ. ಶ್ರೀಕೃಷ್ಣನೇ ಕುಮಾರವ್ಯಾಸನ ಕಾವ್ಯದ ಕಥಾನಾಯಕ. ಮಹಾಭಾರತದಲ್ಲಿ ಭೀಷ್ಮ, ದ್ರೋಣ, ವಿದುರ, ಧರ್ಮರಾಜ, ಧೃತರಾಷ್ಟ್ರ, ದುರ್ಯೋಧನ, ಕುಂತಿ, ಕರ್ಣ, ಗಾಂಧಾರಿ, ಕೃಷ್ಣ ಇವರೆಲ್ಲ ಹಿರಿಯ ಪಾತ್ರಗಳು. ಆದರೆ ಕುಮಾರವ್ಯಾಸನಿಗೆ ಶ್ರೀಕೃಷ್ಣ ಅಚ್ಚುಮೆಚ್ಚು. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಎನ್ನುತ್ತಾನೆ. ಕೃಷ್ಣನ ಮಹಿಮೆಯನ್ನು ಹೇಳುವುದರಿಂದಲೇ ಈ ನನ್ನ ಕಾವ್ಯಕ್ಕೆ ಪಾವಿತ್ರ್ಯತೆ ಬಂದಿದೆ ಎನ್ನುತ್ತಾನೆ. ತಾನು ಎಷ್ಟು ಕಲಿತಿದ್ದಾನೆ ಎಂಬುದರ ಬಗೆಗೆ ಬಲು ಸ್ವಾರಸ್ಯವಾಗಿ ಹೇಳಿಕೊಂಡಿದ್ದಾನೆ. ಹೀಗೆಯೇ ಈ ಕಾವ್ಯದ ಸೊಗಸಿನ ಬಗೆಗೂ ಹೇಳಿಕೊಂಡು ಎಲ್ಲ ಮಹಾಕಾವ್ಯಗಳ ತುದಿಯಲ್ಲೂ ಫಲಶ್ರುತಿ ಎಂಬುದು ಇರುವಂತೆ ಇದರಲ್ಲಿಯೂ ಮಹಾಭಾರತವನ್ನು ಕೇಳಿ ಅದರಲ್ಲಿನ ಎಚ್ಚರಿಕೆಯ ಮಾತುಗಳನ್ನು ಹೆಚ್ಚಿನ ಆಸ್ಥೆಯಿಂದ ತೆಗೆದುಕೊಂಡು ಅದೇ ರೀತಿ ನಡೆದುಕೊಂಡರೆ ನಮಗೆ ಕೆಡುಕಾಗುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದಾನೆ. ಕುಮಾರವ್ಯಾಸ ಭಾರತ ಎಂದ ಕೂಡಲೇ ನಮಗೆ ಮೊದಲು ನೆನಪಿಗೆ ಬರುವುದು ಶ್ರೀವನಿತೆಯ ರಸನೆ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಗತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ, ರಾವಣಾಸುರ ಮಥನ ಶ್ರವಣ ಸುಧಾ ವಿನೋತನ ಕಥನ ಕಾರಣ ಕಾಬುದಾನ ಸಜನವ ಗದುಗಿನ ವೀರ ನಾರಾಯಣ, ಆನತ ಜನವ ಕಾಬುದು ಗದುಗಿನ ವೀರ ನಾರಾಯಣ. ಮಹಾಲಕ್ಷ್ಮಿಯ ಪ್ರಭುವಂತೆ, ಸೃಷ್ಟಿಕರ್ತನಾದ ಪಿತಾಮಹ ಬ್ರಹ್ಮನ ತಂದೆಯಂತೆ, ಶುದ್ಧ ಸ್ವರೂಪಿ ಕನಕಾದಿ ಸಜ್ಜನ ನಿಖರ ದಾತಾರ. ಕನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತರೆಂಬ ನಾಲ್ವರ ಜೀವನ್ಮುಕ್ತರನ್ನ ಲೋಕಹಿತಾರ್ಥಕ್ಕಾಗಿ ಕಳಿಸಿಕೊಡುತ್ತಾನಂತೆ. ದಾತಾರ, ದಾತ ಎಂದರೆ ಕೊಡುವವನು, ದಾತ ಎಂದರೆ ಸೃಷ್ಟಿಸುವವನು, ಕರ್ತ ಎಂದರೆ ಧರಿಸುವವನು, ಎಲ್ಲವೂ ಅವನೇ ವೀರನಾರಾಯಣ ಸ್ವಾಮಿ. ಶರಣರ ಸಹವಾಸದಲ್ಲಿ ಆಸ್ಥೆ ಇರುವವನು, ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡು ಪಾಪಗಳನ್ನು ತೊಳೆದುಕೊಳ್ಳಲು ಅಪೇಕ್ಷಿಸುವ ಭಕ್ತರನ್ನು ಪೊರೆಯುವ ಪಾರ್ವತೀ ರಮಣ ಪರಮಶಿವ ನಮ್ಮನ್ನು ಕರುಣಿಸಲಿ ಎನ್ನುತ್ತಾನೆ. ಶರಣ ಸಂಗಂ ವ್ಯಸನ ಭುಜಗಾಭರಣ ಅಮರ ಕಿರೀಟ ಮಂಡಿತ ಚರಣ, ಚಾರು ಚರಿತ್ರ ನಿರುಪಮ ಬಾಲ ಶಿಖಿ ನೇತ್ರ, ಕರಣ ನಿಮ್ಮಲ ಭಜಕ ರಘ ಸಂಹರಣ, ಕರಣ ನಿಮ್ಮಲ ಭಜಕ ರಘ ಸಂಹರಣ, ದಂತಿ ಚ ಮೂರು ಚರ್ಮಾಂಬರನೆ ಸಲಹುಗೆ ಭಕುತ ಜನರನ್ ಪಾರ್ವತಿ ರಮಣ, ಭಕುತ ಜನರನು ಸಲಹುಗೆ ಪಾರ್ವತಿ ರಮಣ. ವಿಘ್ನ ಕರ್ತನು, ವಿಘ್ನಹರ್ತನು, ಬುದ್ಧಿ ಸಿದ್ಧಿ ಪ್ರದಾಯಕನೂ ಆದ ಗಣಪತಿ ನಾವು ಕೈಗೊಳ್ಳುವ ಶುಭ ಕಾರ್ಯಗಳು ನಿರ್ವಿಘ್ನವಾಗಿ ನಡೆಯುವಂತೆ ಅನುಗ್ರಹಿಸಬೇಕು. ವರಮಣಿಗಳಿಂದೆಸೆವ ಮೌಳಿಯ ಸರಸಿ ಜಾರಿಯ ಕಿರಣ ದೋಳಿಯ ವಿರಚಿಸಿದ ಸಿಂಧೂರ ಭಾಳದಿ ಕುಣಿವ ಕುಂತಳದ ಕರಿನಿ ಭಾಕೃತಿಯ ನಿಭವದನದ, ಕರಿನಿ ಭಾಕೃತಿಯ ನಿಭವದನದ ಕರದ ಪಾಶದ ಮೋದಕದ ವಿಸ್ತರದ ಗಣಪತಿ ಮಾಡಮಗೆ ನಿರ್ವಿಘ್ನದಾಯಕವ, ಗಣಪತಿ ಮಾಡಮಗೆ ನಿರ್ವಿಘ್ನದಾಯಕವ. ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ, ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎಂಬ ಒಂದು ಪ್ರಾರ್ಥನೆ ಇದೆ. ವಿದ್ಯೆ ಕಲಿತವರೆಲ್ಲ ಸಭ್ಯ ನಾಗರಿಕರು ಆಗುತ್ತಾರೆ, ಸತ್ಪ್ರಜೆಗಳು ಆಗುತ್ತಾರೆ ಎಂಬ ಖಾತರಿ ಇಲ್ಲ. ಕಲಿತ ವಿದ್ಯೆಯನ್ನ ದುರುಪಯೋಗಕ್ಕೆ ಬಳಸುವವರು ಇದ್ದೇವೆ. ವಿದ್ಯೆಗೆ ಅಧಿದೇವತೆಯಾದ ಶಾರದೆ ನಮ್ಮ ನಾಲಗೆಯ ಮೇಲೆ ಮುನಿಸಿಕೊಂಡು ಬರುವುದು ಬೇಡ, ನಲಿದು ಒಲಿದು ನರ್ತಿಸಲಿ ಎಂದು ಪ್ರಾರ್ಥಿಸುತ್ತಾನೆ ಕವಿ ಕುಮಾರವ್ಯಾಸ. ವಾರಿಜಾಸನ್ ಸಕಲ ಶಾಸ್ತ್ರ ವಿಚಾರ ಬುಭವೇ, ವಾರಿಜಾಸನ್ ಸಕಲ ಶಾಸ್ತ್ರ ವಿಚಾರದುಭವೇ ವಚನ ರಚನೋದ್ಧಾರೆ ಶ್ರುತಿ ಪೌರಾಣದಾಗಮ ಸಿದ್ಧಿದಾಯಕೇ ಚೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗನುಭಮದಯುಕುತಿಯೇ ಚೌರಿ ಸುರಪತಿ ಸಕಲ ಮುನಿ ಜನ ಸೂರಿಗಳಿಗೆ ಅನುಪಮದಯುಕುತಿಯೇ ಶಾರದೆಯೇ ನತ್ತಿಸುಗೆ ನಲಿದೊಲಿದು ಎನ್ನ ಜಿಹ್ವೆಯನಿ ಶಾರದೆಯ ನರ್ತಿಸುಗೆ ನಲಿದು ಒಲಿದು ಎನ್ನ ಜಿಹ್ವೆಯನಿ ಈ ಕಾವ್ಯವನ್ನು ಬರೆಯುವ ಹೇ ಮನಸ್ಸೇ, ಎಚ್ಚರವಾಗಿರು. ಲೌಕಿಕ ಸೌಂದರ್ಯವನ್ನು ತೋರಿಸುವ ಕಾವ್ಯ ಮಾತ್ರ ಇದು ಆಗಿರದೆ ಆತ್ಮ ಸೌಂದರ್ಯವನ್ನು ಬೆಳಗುವಂತಾಗಲಿ. ಈ ಕಾವ್ಯದ ಕವಿ ವೀರನಾರಾಯಣ, ಕುವರವ್ಯಾಸ ಲಿಪಿಕಾರ ಮಾತ್ರ ಎಂದು ಸರ್ವಜ್ಞರಲ್ಲಿ ಭಿನ್ನಹವನ್ನು ಮಾಡಿಕೊಳ್ಳುತ್ತಿದ್ದಾನೆ ಈ ಮಹಾನುಭಾವ. ವೀರನಾರಾಯಣನೆ ಕವಿ ಲಿಪಿಕಾರ ಕುವರವ್ಯಾಸ ಕೇಳುವ ಸೂರಿಗಳು ಸನಕಾದಿಗಳು ಜಂಗಮ ಜನಾರ್ದನರು ಸಾರು ಕವಿತೆಯ ಬಳಕೆಯಲ್ಲ ವಿಚಾರಿಸುವಡಳವಲ್ಲ ಸಾರು ಕವಿತೆಯ ಬಳಕೆಯಲ್ಲ ವಿಚಾರಿಸುವಡಲವಲ್ಲ ಚಿತ್ತವಧಾರು ಸರ್ವಜ್ಞರಾದ ಸಲುಗೆ ಭಿನ್ನವ ಲಕ್ಷ್ಮಿ, ಮಹಾಲಕ್ಷ್ಮಿ ಸಂಪತ್ತನ್ನು ಕೊಡುವವಳು ಎಂದೇ ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡುತ್ತಾರೆ, ಲಕ್ಷ್ಮಿಯ ಕಟಾಕ್ಷಕ್ಕಾಗಿ ಹಾತೊರೆಯುತ್ತಾರೆ. ಆದರೆ ನಮ್ಮ ಕನ್ನಡಮ್ಮನ ಕಂದನೋ ನನಗೆ ವಾಕ್ ಸಂಪದವನ್ನು ಕೊಡು ಎಂದು ಬೇಡುತ್ತಿದ್ದಾನೆ. ಚರಧಿಸುತ್ತೇ ಸನಕಾದಿ ವಂದಿತೇ ಚರಧಿಸುತ್ತೇ ಸನಕಾದಿ ವಂದಿತೇ ಸುರನರೋರಗ ಮಾತೆ ಸುಜನರ ಪೊರೆ ವದಾತೆ ಸುರಾಗ್ರಗಣ್ಯ ಸುಮೌನಿ ವರಸ್ತುತೇ ಪರಮ ಕರುಣಾಸಿಂಧು ಪರಮ ಕರುಣಾಸಿಂಧು ಪಾವನ ಚರಿತೆ ಪದ್ಮಜ ಮುಖ್ಯ ಸಕಲಾಮರಸು ಪೂಜಿತೆ ಲಕ್ಷ್ಮೀ ಲಕ್ಷ್ಮೀ ಕೊಡುಗೆ ಮಗೆ ಅಧಿಕ ಸಂಪದವ ಲಕ್ಷ್ಮೀ ಕೊಡುಗೆ ಮಗೆ ಅಧಿಕ ಸಂಪದವ ಲಕ್ಷ್ಮಿಯ ಕಟಾಕ್ಷ ಸರಸ್ವತಿಯ ಕರುಣೆ ಇದ್ದರೆ ಮಾತ್ರ ಸಾಲದು. ಸಿರಿವಂತಿಕೆ ಮತ್ತು ತಿಳಿವಳಿಕೆಯ ಜೊತೆಗೆ ಶಕ್ತಿ ಅತ್ಯಗತ್ಯ. ನಿಶಕ್ತನಿಂದ ಯಾವ ಕೆಲಸವೂ ಆಗುವುದಿಲ್ಲ. ತ್ರಾಣ ಇಲ್ಲದವನು ಭೂಮಿಗೆ ಭಾರ. ಮಹಿಷಾಸುರ ಮರ್ದಿನಿ, ನನಗೆ ಶಕ್ತಿ ನೀಡಿ ನನಗಿರುವ ಕಿಂಚಿತ್ ತಿಳುವಳಿಕೆಯು ಪ್ರಯೋಜನಕಾರಿಯಾಗುವಂತೆ ಮಾಡು. ಈ ಸಾಹಸಕ್ಕೆ ಕೈ ಹಾಕಿದ್ದೇನೆ. ಮಂಗಳಕರವಾಗಿ ಮುಗಿಸುವುದಕ್ಕೆ ಶಕ್ತಿ ದಯಪಾಲಿಸುವಂತ ಭುಜಗಭೂಷಣನ ಅರಸಿ ದೇವಿಯನ್ನ ಸ್ತುತಿಸುತ್ತಾನೆ. ಗಜಮುಖನವರ ಮಾತೆ ಗೌರಿಯೇ ಜಗದರ್ಶಿತ ಚಾರು ಚರಣಾಂಬುಜಯೇ ಪಾವನ ಮೂರ್ತಿ ಪದ್ಮಜ ಮುಖ್ಯ ಸುರಪೂಜ್ಯೆ ಭಜ ಕರಖ ಸಂಹರಣೆ ಭಜ ಕರಖ ಸಂಹರಣೆ ಸುಜನಂ ವ್ರಜ ಸುಸೇವಿತೆ ಮಹಿಷಮರ್ದಿನಿ ಭುಜಗಭೂಷಣ ನರಸಿ ಕೊರು ಕಾರುಣ್ಯದಲ್ಲಿ ಮತಿಯ ಭುಜಗಭೂಷಣ ನರಸಿ ಕೊರು ಕಾರುಣ್ಯದಲ್ಲಿ ಮತಿಯ ವೇದವ್ಯಾಸರು ನಾರಾಯಣಪ್ಪನಿಗೆ ಗುರು ಮಾತ್ರ ಅಲ್ಲವಂತೆ ತಂದೆಯೂ ಹೌದಂತೆ ಎಂದೇ ತನ್ನನ್ನ ವ್ಯಾಸರ ಕುಮಾರ ಕುವರವ್ಯಾಸ ಎಂದುಕೊಂಡಿದ್ದಾನೆ. ನಾಲ್ಕು ಮುಖಗಳಿಲ್ಲದಿದ್ದರೂ ಬ್ರಹ್ಮ, ಎರಡೇ ಭುಜಗಳಿದ್ದರೂ ವಿಷ್ಣು, ನೆತ್ತಿಯಲ್ಲಿ ಕಣ್ಣು ಇಲ್ಲದಿದ್ದರೂ ಶಿವ ಎನಿಸಿಕೊಂಡಿರುವ ವೇದವ್ಯಾಸರನ್ನ ನಮ್ಮ ಮುಂದೆ ನಡೆದಾಡುವ ದೇವರು ಧರೆಯ ಜಂಗಮ ಮೂರ್ತಿ ಎಂದು ಕೊಂಡಾಡುತ್ತಾನೆ ಕವಿ. ದುರಿತ ಕುಲಗಿರಿ ವಜ್ರದಂಡನು ಧರೆಯ ಜಂಗಮ ಮೂರ್ತಿ ಕವಿವಾರಿ ರುಹ ದಿನಮಣಿ ನಿಖಿಲ ಯತಿಪತಿ ದಿವಿಜ ವಂದಿದನು ತರಳನನು ತನ್ನವನನು ತಪತಿ ಕರಿಸಿ ತರಳನನು ತನ್ನವನನು ತಪತಿ ಕರಿಸಿ ಮಗನೆಂದೊಲಿದು ಕರುಣದಿ ವರವನಿತ್ತನು ದೇವವೇದ ವ್ಯಾಸ ಗುರುರಾಯ ವೇದವ್ಯಾಸ ಸಾಕ್ಷಾತ್ ಶ್ರೀ ಕೃಷ್ಣನಿಗೆ ಸಮ ಎನ್ನುತ್ತಾನೆ. ನಂದ ನಂದನ ಸನ್ನಿಭನು ನಂದ ನಂದನ ಸನ್ನಿಭನು ಸಾನಂದದಿಂದಲೇ ನಮ್ಮುವನು ಕೃಪೆಯಿಂದ ಸಲಹುಗೆ ದೇವ ಜಗದಾರಾಧ್ಯ ಗುರುರಾಯ ನಂಬುವನು ಕೃಪೆಯಿಂದ ಸಲಹುಗೆ ದೇವ ಜಗದಾರಾಧ್ಯ ಗುರುರಾಯ. ಮಹಾಭಾರತದ ಕತೆ ಹೇಳಲು ಹೊರಟ ಕವಿ ಕೃಷ್ಣನ ಕಥೆಯನ್ನು ಹೇಳುತ್ತೇನೆ ಎನ್ನುತ್ತಿದ್ದಾನೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿದೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚುವಂತಿದೆ ನೆರೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚನಿಗೆ. ಮಹಾಭಾರತವು ಐದನೆಯ ವೇದ ಎನ್ನುತ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳಲ್ಲಿ ಅಡಕವಾಗಿರುವ ತತ್ವಗಳೆಲ್ಲವೂ ಮಹಾಭಾರತದಲ್ಲಿ ಇವೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಭರತಾಕೃತಿ, ಇದು ಪಂಚಮ ಶ್ರುತಿ ಎನ್ನುತ್ತಾನೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ಪದದ ಜಾಣ್ಮೆ, ನವೋನವವಾದ ವಾಚಕ ಶಬ್ದ, ನೋಡಲು ಸಾಮಾನ್ಯವಾಗಿ ಕಂಡರೂ ಧರ್ಮಸ್ವರೂಪನಾದ ಪದ್ಮನಾಭನ ದರ್ಶನವನ್ನು ಮಾಡಿಕೊಡುತ್ತದೆ. ಈ ಕೃತಿ ಸಾಮಾನ್ಯದ್ದಲ್ಲ, ಭಗವಂತನ ಪಾದಗಳಿಗೆ ಅರ್ಪಿಸುತ್ತಿದ್ದೇನೆ ಎನ್ನುತ್ತಾನೆ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಈ ಪುಷ್ಪವನ್ನು. ಪದದ ಪ್ರೌಢಿಯ ನವರಸಂಗಳ ಉದಿತವೆನ್ನುವ ವಿಧಾನ ಭಾವವ ಬೆದಕಲಾಗದು ಬಲ್ಲ ಪ್ರೌಢರು ಕಥಾಂತರಗೆ ಇದ ವಿಚಾರಿಸೆ ಬರಿಯ ತೊಳಸಿಯ ಉದಕದಂತಿರೆ ಇದ ವಿಚಾರಿಸೆ ಬರಿಯ ತೊಳಸಿಯ ಉದಕದಂತಿರೆ ಇಲ್ಲಿ ನೋಳ್ಬುದು ಪದ್ಮನಾಭನ ಮಹಿಮೆ ಧರ್ಮ ವಿಚಾರ ಮಾತ್ರವನು ಧರ್ಮ ವಿಚಾರ ಮಾತ್ರವನು ಎನ್ನುತ್ತಾನೆ. ಹೌದು, ಅಕ್ಷರಶಃ ನಿಜ. ಅವರವರು ಅವರವರ ಧರ್ಮ ಅಥವಾ ಕರ್ತವ್ಯವನ್ನು ಪಾಲಿಸಿದರೆ ಅಂಗೈಯಲ್ಲಿ ಸ್ವರ್ಗವನ್ನು ಕಾಣಬಹುದು. ನಾರಣಪ್ಪನ ಕೃತಿ ನಮಗೆ ಇದನ್ನು ಕಾಣಿಸುತ್ತದೆ. ನಾ ಏನೂ ಕಲಿತಿಲ್ಲ, ಹಿರಿಯರು ಹಾಕಿದ ಪದಹತಿಯಲ್ಲಿ ನಡೆದಿದ್ದೇನೆ. ಬರೆಯಲು ಹೊರಟರೆ ಪದ ಬಳಕೆ ಉಲುಹು ಧ್ವನಿ ಕೆಟ್ಟಿಲ್ಲ. ಇದು ವೀರನಾರಾಯಣನ ಕೃಪೆ ಎನ್ನುತ್ತಾನೆ. ವಿದ್ಯಾ ದದಾತಿ ವಿನಯಂ ಎಂಬ ಮಾತಿನ ಸಾಕಾರ ಮೂರ್ತಿಯಾಗಿದ್ದಾನೆ ಮಹಾಕವಿ. ಪದಗೆ ಬಳ ಪವ ಪಿಡಿಯದೊಂದಗ್ಗಳಿಕೆ ಪದವಿತ್ತಳು ಪದೊಂದಗ್ಗಳಿಕೆ ಪರರೊಡ್ಡವದ ರೀತಿಯ ಕೊಳ್ಳದಗ್ಗಳಿಕೆ ಬಳಸಿ ಬರೆಯನು ಕಂಠಪತ್ರದ ಉಲುಹುಗೆಡದಗ್ಗಳಿಕೆ ಬಳಸಿ ಬರೆಯನು ಕಂಠಪತ್ರದ ಉಲುಹುಗೆಡದಗ್ಗಳಿಕೆ ಎಂಬಿ ಬಲುಹು ಗದುಗಿನ ವೀರ ನಾರಾಯಣನ ಕಿಂಕರಗೆ ವೀರನಾರಾಯಣನ ಕಿಂಕರಗೆ. ವಿನಯವನ್ನು ನೋಡಿ, ನನ್ನ ಈ ಕೃತಿಯಲ್ಲಿ ಲೋಪದೋಷಗಳು ಇಲ್ಲ ಅನ್ನುವುದಿಲ್ಲ. ಇದರಲ್ಲಿ ಇರುವ ಒಳಿತನ್ನೆಲ್ಲ ರಾಶಿ ಹಾಕಿ ನೋಡಿ, ನುತಗುಣರು, ಭಾವುಕರು, ವರಪಂಡಿತರು, ಸುಜನರು, ಸೂಕ್ತಿಕಾರರು ಈ ವೀರನಾರಾಯಣನ ಕಿಂಕರನನ್ನು ಆಶೀರ್ವದಿಸಬೇಕು ಎಂದು ಕಳಕಳಿಯಿಂದ ಕೇಳುತ್ತಿದ್ದಾನೆ. ಕೃತಿಯ ನವಧರಿಸುವುದು ಕೃತಿಯನವಧರಿಸುವುದು ಸುಕವಿಯ ಮತಿಗೆ ಮಂಗಳವೀವುದು ಅಧಿಕರು ಮತಿಸುವುದು ತಿದ್ದುವುದು ಮೆರೆವುದು ಲೇಸ ಸಂಚಿವುದು ನುತಗುಣರು ಭಾವುಕರು ವರ ಪಂಡಿತರು ಸುಜನರು ಸೂಕ್ತಿಕಾರರು ಮತಿಯ ನೀವುದು ನುತಗುಣರು ಭಾವುಗರು ವರ ಪಂಡಿತರು ಸುಜನರು ಸೂಕ್ತಿಕಾರರು ಮತಿಯ ನೀವುದು ವೀರನಾರಾಯಣನ ಕಿಂಕರಗೆ. ವೇದ, ಉಪನಿಷತ್ತು, ರಾಮಾಯಣ, ಪುರಾಣಾದಿಗಳು ಹೇಳಿರುವ ಎಲ್ಲ ತತ್ವಗಳು ಈ ಕೃತಿಯಲ್ಲಿ ಅಡಕವಾಗಿವೆ. ಭಕ್ತಿ ಶ್ರದ್ಧೆಗಳಿಂದ ಈ ಕೃತಿಯನ್ನು ಓದಿ ಕೇಳಿದವರು ಇದರಿಂದ ಪಾಠ ಕಲಿತು ನಡೆದುಕೊಂಡರೆ ಜೀವನ ಸಾರ್ಥಕವಾಗುತ್ತದೆ. ಸಮಾಜದ ಎಲ್ಲ ವರ್ಗದ ಜನಕ್ಕೂ ಅವರವರಿಗೆ ಬೇಕಾದ ರಸ ಈ ತನ್ನ ಕೃತಿಯಲ್ಲಿ ಇದೆ ನೋಡಿ ಎನ್ನುತ್ತಿದ್ದಾನೆ. ಅರಸುಗಳಿಗಿದು ವೀರ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮ ವೇದದ ಸಾರ ದ್ವಿಜರಿಗೆ ಪರಮ ವೇದದ ಸಾರ ಈಶ್ವರರ ತತ್ವ ವಿಚಾರ ಯೋಗೀಶ್ವರರ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿರಹಿಗಳ ಶೃಂಗಾರ ವಿದ್ಯಾಪರಿಣದರ ಅಲಂಕಾರ ವಿದ್ಯಾಪರಿಣದರ ಅಲಂಕಾರ ಕಾವ್ಯಗೆ ಗುರುವೆನಲು ರಚಿಸಿದ ಕುಮಾರಂ ವ್ಯಾಸ ಭಾರದವ ಕವಿಯ ಮಾತಿನಲ್ಲಿ ರವಷ್ಟು ಅತ್ಯುಕ್ತಿ ಇಲ್ಲ. ಇದನ್ನ ಪರ್ವ ಪರ್ವಗಳಲ್ಲಿ ಸಂಧಿ ಸಂಧಿಗಳಲ್ಲಿ ಕಾಣುತ್ತೇವೆ. ಕ್ರೂರ ಕರ್ಮಿಗಳು, ದುಷ್ಟರು, ಕುತ್ಸಿತರು ಈ ಕೃತಿಯನ್ನ ಇಷ್ಟಪಡಲಾರರು. ಆದರೆ ಇದು ಕೃತಿಗೆ ಅವಮಾನವೋ ಅವಹೇಳನವೋ ಅವಮರ್ಯಾದೆಯೋ ಅಲ್ಲ ಎಂಬುದನ್ನ ಅದೆಷ್ಟು ಸೊಗಸಾಗಿ ಹೇಳುತ್ತಿದ್ದಾನೆ ನಮ್ಮ ಈ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಗದುಗಿನ ನಾರಾಯಣಪ್ಪ. ತೋರ ನಿಂದಿಸಿ ಶಶಿಯ ಬೈದಡೆ ಕ್ಷೀರವನು ಕ್ಷಯ ರೋಗಿ ಹಳಿದರೆ ವಾರಣಾಸಿಯ ಹೆಳವ ನಿಂದಿಸಿ ನಕ್ಕರೇನಹು ಭಾರತದ ಕಥನ ಪ್ರಸಂಗವ ಕ್ರೂರ ಕಮ್ಮಿಗಳೆತ್ತ ಬಂದರು ಭಾರತದ ಕಥನ ಪ್ರಸಂಗವ ಕ್ರೂರ ಕಮ್ಮಿಗಳು ಎತ್ತ ಬಂದರು ಘೋರರೌರವವನ್ನು ಕೆಡಿಸುವು ಕೇಳ್ದ ಸಜ್ಜನರ ಈ ಮಹಾಕೃತಿಯನ್ನ ಓದುವುದರಿಂದ ಹೇಳುವುದರಿಂದ ನಮಗೇನು ಲಾಭ, ಫಲ ಯಾವುದು? ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವ ಗುರು ಆದರಿಸಿ ಆದರಿಸಿ ಆದರಿಸಿ ಭಾರತದೊಳು ಒಂದಕ್ಷರವಗೆ ದರಿಗೆ ಮೂರು ಬಾರಿ ಹೇಳುತ್ತಿದ್ದಾರೆ ಆಧರಿಸಿ ಆಧರಿಸಿ ಆಧರಿಸಿ ಒಂದಕ್ಷರವ ಕೇಳ್ದರಿಗೆ ಎಂದು. ಗಮಕ ವಿದ್ವಾನ್ ಹೊಸಹಳ್ಳಿಯ ರಾಮಶಾಸ್ತ್ರಿಗಳ ಮಗ ಕೇಶವಮೂರ್ತಿಗಳು ಮನಸ್ಸು ಮಾತು ಕೃತಿ ಮೂರಕ್ಕೂ ಈ ಮಹಾಭಾರತ ನೆರವಾಗಬೇಕು ಎನ್ನುತ್ತಿದ್ದಾರೆ. ಶ್ರವಣ ಮನನ ನಿಧಿಧ್ಯಾಸನ ಕೇಳ್ದರಿಗೆ ಎಂದರೆ ಬರೀ ಕೇಳುವವರಿಗೆ ಮಾತ್ರವಲ್ಲ, ಸಕಲ ಫಲಗಳು ಯಾರಿಗೆ ದೊರಕುತ್ತವೆ? ಕೇಳಿದು ಅದರಂತೆಯೇ ನಡೆದುಕೊಂಡವರಿಗೆ ಎನ್ನುತ್ತಿದ್ದಾರೆ. ಎಲ್ಲಿ ಫಲ ನಮಗೆ ಬಹಳ ಮುಖ್ಯ. ಮತ್ತೊಮ್ಮೆ ಕೇಳೋಣವೆ. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯ ಫಲ ಮೇದಿನಿಯ ನೊದಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲ ಬಹುದು ಆದರಿಸಿ ಆದರಿಸಿ ಆದರಿಸಿ ಭಾರತದೊಳು ಒಂದಕ್ಷರವಗೆ ದರಿಗೆ ವೇದ ಪಾರಾಯಣದ ಫಲ. ಈ ವೇದ ಪುರುಷ ಯಾರು ಯಾರು? ವೇದ ಪುರುಷನ ಸುತನ ಸುತನ ಸಹೋದರನ ಮಗನ ಮಗನ ತಲೋದರಿಯ ಮಾತುಳನ ರೂಪನ ಅತುಲ ಭುಜ ಬಲದಿ ಕಾದಿ ಜಲಿದನ ಅಣ್ಣನಯನಾದಿನಿಯ ಜಠರದ ನಿಜನಿಸಿದ ಅನಾದಿ ಮೂರುತಿ ಸಲಹೋ ಅನಾದಿ ಮೂರುತಿ ಸಲಹೋ ಗದುಗಿನ ವೀರ ನಾರಾಯಣ.